ಪ್ರಪಂಚವು ಅಜ್ಞಾನಿಗಳ ಕಣ್ಣಿಗೆ ಇದು ಎಷ್ಟು ಮನೋಹರವಾಗಿ ತೋರುತ್ತಿರುವುದು. ಇದರಲ್ಲಿ ಎಳ್ಳಷ್ಟಾದರೂ ಸುಖವಿಲ್ಲ, ಎಳ್ಳಷ್ಟಾದರೂ ಸುಖವಿಲ್ಲದೆ ಕಷ್ಟವೇ ಕಷ್ಟವಾದ ಈ ಸಂಸಾರವು ಅಜ್ಞಾನ ವಶದಿಂದ ಇವರಿಗೆ ಎಷ್ಟು ಸುಖವುಳ್ಳದ್ದಾಗಿ ತೋರುತ್ತಿರುವುದು. ತನ್ನ ಹಿಂಗಾಲನ್ನೇ ಹಿಡಿದು ನುಂಗುತ್ತಿರುವ ಹಾವಿನ ವೆಚ್ಚರವೇ ಇಲ್ಲದೆ ಮುಂದೆ ಕುಳಿತಿರುವ ನೊಣಗಳಿಗೆ ಜಪ್ಪಿಸಿರುವ ಈ ಮರುಳ ಕಪ್ಪೆಯಂತೆ ಈ ಮತಿಹೀನ ಮನುಷ್ಯರು ತಮ್ಮನ್ನು ಹಿಂದೆ ಅವಿಷವೆಂಬ ಸರ್ಪವು ಅವಕಾಶವಿಲ್ಲದೆ ನುಂಗುತ್ತಿರುವ ಎಚ್ಚರವನ್ನೇ ಮರೆತು ಬಿಟ್ಟಿರುವರಲ್ಲ. ಶಿವ ಶಿವ, ಹೆಣ್ಣು ಹೊಣ್ಣು ಮಣ್ಣೆಂಬ ಇವೇ ಮೂರು ಕುರುಡ ನೊಣಗಳಿಗೆ ಜಪ್ಪಿಸಿಕೊಂಡು ಕೂತು ಇವರು ಎಂಥ ಅನರ್ಥಕ್ಕೆ ಗುರಿಯಾಗುತ್ತಿರುವರು? ಸಾಧುಗಳೇ, ತಾವದಾರು ತಮ್ಮ ದೇಶ ಯಾವುದು? ನಾರಿಮಣಿ, ನಾವು ಯಾರಿದ್ದ ಭಾಗ್ಯವು ನಿನಗೆ ಏಕೆ ಬೇಕಾಗಿರುವುದು? ಆ ಭಾಗ್ಯ ಬೇಕಂತ ತಾವು ಇದ್ದ ಕಡೆ ಬಂದಿವ್ರಿ. ಯಾಕೆ ಬೇಕಾಗಿರುವುದು? ನನ್ನಲ್ಲೇ ನಿನ್ನ ಕೆಲಸವಾದರೂ ಏನಿರುವುದು? ನನಗೆ ಅಲ್ಲಮ್ಮ ಶಿವಯೋಗಿ ಅನ್ನುವರು. ಅಯ್ಯಯ್ಯೋ, ತಮ್ಮ ಹೆಸರೇನು ಚಂದ ಐತೆಲ್ಲ. ಹೌದು, ಇರಲಿ, ನಿನಗೆ ತಂದಿ ತಾಯಿ ಯಾರು ಲೇಪ? ದೂತೆ, ನನಗೆ ತಂದಿ ತಾಯಿ ಇರುವುದೇ ಇಲ್ಲ. ಅಯ್ಯ, ತಂದಿ ತಾಯಿ ಇಲ್ಲ ಅಂದ್ಮೇಲೆ ಏನು ಇರೋದು ಬಿಡ್ರಿ? ಆದ್ರೆ ತಮ್ಮ ಪ್ರಯಾಣ ಎಲ್ಲಿಗ್ರಿ? ದೂತೆ, ನನಗೆ ಹೆಂಡತಿಯೂ ಇಲ್ಲ. ಹ್ಞೂ, ಸಾಧುಗಳಿಗೆ ಹೆಂಡರ ಅವಶ್ಯವೇ ಇರುವುದಿಲ್ಲ. ಇರಲಿ, ನನ್ನಲ್ಲಿ ನಿನ್ನ ಕೆಲಸವಾದರೂ ಏನಿರುವುದು ಹೇಳು. ಅಯ್ಯಯ್ಯ, ತಮ್ಮ ಚಲೋ ಸುದ್ದಿ ತಂದವ್ರಿಗೆ ಏನೇನು ನಾವು ಕೊಡ್ತಾರೋ ಅಂತ ಸ್ವಲ್ಪ ಕೇಳಕ್ಕೆ ಬಂದಿದ್ದಿರು. ಚಲೋ ಸುದ್ದಿ ಅಂದರೆ ಎಂಥದ್ದು? ಮೈನರ್ದು ಜಯವಾದದ್ದು ಇಂಥ ಚಲೋ ಸುದ್ದಿ ತಂದವ್ರು ಏನೇನು ನಾವು ಕೊಡ್ತಾರು? ಇದು ಚಲೋ ಸುದ್ದಿಯೇ? ಹೌದ್ರಿ. ಹಾಗಿದ್ದರೆ ಅವರಿಗೆ ಯೋಗ್ಯ ಸಂಭಾವನೆಯನ್ನೇ ಕೊಡುವರು. ಯೋಗ್ಯ ಅಂದ್ರೆ ಏನ್ರಿಪ್ಪ? ಚಲೋ ಸುದ್ದಿಯನ್ನು ಗಂಡಸರು ತಂದರೆ ಅವರಿಗೆ ದೋತರ ಪಾವಡೆಗಳನ್ನು ಕೊಡುವರು. ಒಳ್ಳೇದು. ಅದೇ ಸುದ್ದಿಯನ್ನು ಆ ಹೆಂಗಸರು ತಂದರೆ ಅವರಿಗೆ ಸೀರೆ ಕುಬ್ಬಸಗಳನ್ನು ಮಾಡುವರು. ಅದರಂತೆ ನಾನಾದರೂ ಚಲೋ ಸುದ್ದಿಯನ್ನ ತಂದೇನೆ ನೋಡ್ರಿ. ಅಂತ ಚಲೋ ಸುದ್ದಿ ಅದೇನಿರ್ಬೋದು ಹೇಳು. ಯಪ್ಪ, ಮಂದ್ಯಾಗ ಹೇಳೋದಲ್ರಿ, ಅದು ಸ್ವಲ್ಪ ಕಿವಿಯಾಗಿ ಹೇಳೋದೈತಿ, ಕೇಳ್ರಿ. ಹೀಗೇನು ಹಾಗಿದ್ದರೆ ಹೇಳು. ಹಾಂ ನೋಡ್ರಪ್ಪ, ಇದ ನಾವು ಹೇಳೋದು. ಛೇ ಮೂರ್ಖಾಯ್, ಇದ ಏನಿಲ್ಲ, ಶುಭ ವಾರ್ತೆ. ಹಾಗಿದ್ದರೆ ಕೇಳು. ಒಳ್ಳೇದು, ಹೇಳ್ರಿ. ಚೀಚಿ ನಿಮ್ಮ ಅರಸನಂದರೆ ಯಾರು? ಯಾರು ಅವನ ಮಗಳಾದ ಮಾಯಿ ಎಂಬುವಳು ಯಾರು? ಅವಳು ನನ್ನನ್ನು ಕರೆಸಲಿಕ್ಕೆ ಕಾರಣವಾದರೂ ಏನು? ನಾರಿ ಎಂದರೆ ಹೊಲಸನಾರು ಬೊಚ್ಚಲ ಮೋರಿಗಿಂತಲೂ ಕಡಿಮೆಯಾಗಿ ಕಾಣುತ್ತಿರುವ ನನ್ನ ಮುಂದೆ ಇಂಥ ಅಬದ್ಧ ಮಾತುಗಳನ್ನು ಆಡಲಿಕ್ಕೆ ನಿನಗೆ ನಾಚಿಕೆಯು ಬರುವುದಿಲ್ಲವೇ? ತೆಗೆದುಕೋ ಸಂಭಾವನೆ ಸಾಕು, ಇನ್ನಷ್ಟು ಬೇಕು. ಅಯ್ಯೋ ಬಡಿಬೇಡಪ್ಪ, ಬಡಿಬೇಡ. ಅವ್ವ ಏನು ಬರ ಬಡೇನ ಬಡಿತಿ, ಮೇಯೆಲ್ಲ ಬಾಸಳ. ಅದು 6 ತಿಂಗಳು ಕಾಸ್ಕೊಂಡ್ರು ಆದಂಗೆ ಆತು. ಚಲೋ ಸಂಭಾವನೆ ಸಿಕ್ತು, ತಿರುಗಿ ಹೋಗುತ್ತೇನೆ. ತೋರುತ್ತಿರುವುದು ಅಲ್ಲ, ವರ್ಗ ಒತ್ತಿ ವಾಟಗಳು ಎಂಬ ಈ 3 ಮಾಟದ ಬೊಂಬೆಗಳು ಮಾಯಾ ತಂತ್ರ ಮಂತ್ರಗಳಿಂದ ಹೇಗೆ ಹೇಗೆ ಕುಣಿಯುತ್ತಿರುವವು. ಹರಿಹರ ಬ್ರಹ್ಮರನ್ನೇ ಬದಲು ಮಾಡಿಕೊಂಡು ಪಶು ಪಕ್ಷಿಗಳ ಮೇರೆಗೆ ಎಲ್ಲ ಪ್ರಾಣಿಗಳು ಹೆಣ್ಣು ಗಂಡುಗಳು ಒಂದನ್ನು ಒಂದು ಅಗಲಿ ಇರಲಾರದೆ ತುಪ್ಪ ಸಕ್ಕರೆಯಂತೆ ಅಪ್ಪಿಕೊಂಡು ಆನಂದದಿಂದ ಅಕ್ಕರಿತಿಯನ್ನು ಪಡುತ್ತಿರುವವು. ಇಂಥ ಮನೋಹರವು ಸುಖದಾಯಕವಾದ ಅಜ್ಞಾನಿಗಳು ಕಷ್ಟದಾಯಕವೆಂದು ಕಲ್ಪಿಸಿ ಬುದ್ಧಿ ಇಲ್ಲದೆ ಕಲ್ಪನೆಯನ್ನು ಕಲ್ಪಿಸಿಕೊಂಡು ಈ ಚಿನ್ನದಂಥ ಮನುಷ್ಯ ಜನ್ಮವನ್ನೇ ಮಣ್ಣುಗುಡಿಸುತ್ತಿರುವರು. ಇರಲಿ, ಯಾವ ಸ್ವಾದವನ್ನು ಅರಿಯದೆ ಮರುಳ ಸಾಧುಗಳು ಸುಳ್ಳೇ ಭ್ರಮೆಯಿಂದ ಎಂಥ ಸುಖಕ್ಕೆ ಎರವಾಗುತ್ತಿರುವರು. ಇರಲಿ, ಯಾರೇನು ಮಾಡುವುದು, ಅವರನ್ನು ಕಾಡುವ ದೈವವು. ಈಗ ನಾನು ಪಾರ್ವತಾ ದೇವಿಯ ಅಪ್ಪನೆಯ ಮೇರೆಗೆ ಅಲ್ಲಮ್ಮ ನಮ್ಮ ಒಬ್ಬ ವಿರಕ್ತನನ್ನು ಗೆಲ್ಲಲು ನಾನು ಬಂದಿರುವೆನು. ಈ ಬನವಾಸಿ ಪಟ್ಟಣದ ಮಮಕಾರ ರಾಜನ ಹೊಟ್ಟೆಯಿಂದ ಹುಟ್ಟಿ ಬಂದಿರುವೆನು. ಈ ನನ್ನ ಪ್ರಾಯವು ಬುಗಿಲೆದ್ದು ಚಿಮ್ಮುತ್ತಿರುವುದು. ನನ್ನನ್ನು ನೋಡಿದಂಥ ಸಾಧು ಸಂತರೆಲ್ಲರೂ ಈ ನನ್ನ ಸೌಂದರ್ಯದ ತೇಜ ರೂಪಕ್ಕೆ ಭ್ರಾಂತರಾಗಿ ಕೈಯಲ್ಲಿ ಇರುವಂತಹ ಜಪಮಾಲೆಗಳನ್ನು ಒಕ್ಕೊಟ್ಟು ಆ ಭಗವಂತನ ನಾಮವನ್ನೇ ಬಿಟ್ಟು ಹಗಲಿರುಳು ನನ್ನನ್ನು ಹುಡುಕುತ್ತಿರುವರು. ಹೀಗಿರುವಾಗ ನಾನು ಮುಂದಿದ್ದರೂ ಸಹ ನನ್ನನ್ನು ನೋಡದೆ ಮಾತನಾಡಿಸದೆ ಇರತಕ್ಕಂಥವನು ಆ ವಲ್ಲಮ ನಮ್ಮ ಒಬ್ಬ ವಿರಕ್ತನು ಇರುವನಂತೆ. ನಾನು ಈಗಲೇ ಆತನಿದ್ದಲಿಗೆ ಹೋಗಿ ಈ ನನ್ನ ಮಾಯಾ ಜಾಲವನ್ನು ಹಬ್ಬಿಸಿ ಅವನನ್ನು ನಾನು ವಶ ಮಾಡಿಕೊಂಡು ನನ್ನ ರಾಜಮಂದಿರಕ್ಕೆ ಹೋಗುತ್ತೇನೆ. ಏನೇ ಚೇಷ್ಟೆಯನ್ನು ಮಾಡತಕ್ಕಂತ ಚೌವಾರಿಗಿತ್ತೆ, ನೀನ್ಯಾರೆ? ನನಗೆ ದೂತಿ ಅಂತ ನೋಡ್ರಿವ. ತಾವ್ಯಾರು? ತಮ್ಮ ಹೆಸರು ಗೊತ್ತಾಗಲಿಲ್ಲ. ದೂತೆ, ನನ್ನ ಹೆಸರನ್ನು ಕೇಳಿದೀಯಾ? ಹೌದ್ರಿ. ಅಮ್ಮ, ದೂತೆ ನನಗೆ ಮಾಯಾ ಮಾಯಾ ಅಂತ ಕರೀತಾರೆ. ಮಾಯಾ ದೇವಿ ಎಂಬುದು ನಮಗಾದ್ರೂ ಗೊತ್ತಾಯ್ತು. ಇರ್ಲಿ, ನಿಮಗೆ ತಂದಿ ತಾಯಿ ಅದಾರಲ್ಲೇ ಇವ. ಅಮ್ಮ ಹೀಗೇನು? ಹೌದು. ಹಾಗಾದ್ರೆ ಕೇಳು. ಹೇಳು. ಸ್ವಯಂ ಜ್ಯೋತಿ ಸುಖದಾಯೇ ಸ್ವಯಂ ಜ್ಯೋತಿನಾ ಮಾನೆ ತಾಯಿಗಳೇ ಇರುವುದಿಲ್ಲ. ಅಯ್ಯಯ್ಯ ಪಾಪ. ಅಮ್ಮ, ನಾನೇ ಈ ಸರ್ವಲೋಕಕ್ಕೆ ತಾಯಿ ಆಗಿರುವೆನು. ಹೌದೇನ್ರಿ? ಅಲ್ಲದೆ ನಾನು ಇಂಥವರಿಂದಲೇ ಹುಟ್ಟಿ ಬಂದಿನೆಂದು ಹೇಳುವವರು ಯಾರು ಇಲ್ಲ. ಯಾರು ಹೇಳೋದು ಪಾಪ? ದೂತೆ, ನಾನು ಪೂರ್ಣ ಶಕ್ತಿಯಿಂದ ಇರತಕ್ಕಂಥ ಸ್ಥಾನವು ಕೈಲಾಸವಾದರೂ ಆದರೂ ಬಂದ ಕಾರಣದ ಸಲುವಾಗಿ ಈ ಬನವಾಸಿ ಪಟ್ಟಣದ ಮಮಕಾರ ರಾಜನ ಹೊಟ್ಟೆಯಿಂದ ಹುಟ್ಟಿ ಬಂದಿರುವೆನು. ಅವತಾರಕ್ಕೆ ಅನುಸರಿಸಿ ಈ ಪಟ್ಟಣದ ಅರಸನಾದ ಮಮಕಾರ ರಾಜನೇ ನನ್ನ ತಂದೆ. ಆತನ ಹೆಂಡತಿಯಾದ ಮೋಹಿನಿ ದೇವಿಯು ಇರುವಳಲ್ಲ, ಅವಳೇ ನನ್ನ ತಾಯಿ ಎಂದು ಈ ಜಗತ್ತೆಲ್ಲ ಕರೆಯುತ್ತಿರೋ ನೋಡಮ್ಮ. ಬನವಾಸಿ ಪಟ್ಟಣದ ಮೋಹರಾಜನ ಮಗಳು ಮಾಯಾದೇವಿ ಎಂಬುದು ನಮಗಾದ್ರೂ ಗೊತ್ತಾಯ್ತು. ಹೌದಮ್ಮ. ಇರ್ಲವಾ, ಈಗ ತಮ್ಮ ರಾಜಮಂದಿರವನ್ನು ಬಿಟ್ಟು ಈ ಸಭಾಬಂದರಿಕೆ ಬಂದ ಕಾರಣವೇನ್ರಿ? ದೂತೆ, ನನ್ನ ತಂದೆಯಾದ ಮಮಕಾರ ರಾಜನು ಹಾಗೂ ನನ್ನ ತಾಯಿಯು ನಾನು ಯಾರು, ಏನು ಕಾರಣ ಅವತಾರವನ್ನು ಧಾರಣ ಮಾಡಿಕೊಂಡು ಈ ಭೂಲೋಕಕ್ಕೆ ಬಂದಿರುವನು ಎನ್ನುವುದು ತಿಳಿಯದೆ ಅಮ್ಮ, ನಾನು ಪ್ರಾಯಕ್ಕೆ ಬಂದ ಮೇಲೆ ನನಗೆ ಲಗ್ನವನ್ನು ಮಾಡಲಿಕ್ಕೆ ನನಗೆ ತಕ್ಕವಾದ ಈ ವರವನ್ನು ಹುಡುಕುತ್ತಿರುವರು ನೋಡಮ್ಮ. ತಂದೆ ತಾಯಿ ಅಂದ ಮೇಲೆ ಅವ್ರು ಕರ್ತವ್ಯ ಅವ್ರು ಮಾಡ್ಯಾರ್ರಿ, ನೀವೇನು ವಿಚಾರ ಮಾಡಿರಿ? ತಂದೆಯೇ, ನನಗೆ ಈಗ ಪತಿಯನ್ನು ಹುಡುಕಬೇಡಿರಿ. ನನಗೆ ಪತಿ ಆಗತಕ್ಕವನು ಯಾರು ಅನ್ನುವುದು ನನಗೆ ಗೊತ್ತಾಗುವುದು ವಿನಃ ನಿಮಗೆ ಗೊತ್ತಾಗುವ ಮಾತಲ್ಲ. ನೀವು ಸುಮ್ಮನೆ ಕುಳಿತುಕೊಳ್ಳಿರೆಂದು ಹೇಳಿ ನಾನು ನನ್ನ ಪತಿಯ ಶೋಧನೆಯಲ್ಲಿ ಇರುವಾಗ ಆತನು ಇಂದು ಇದೇ ಊರಿಗೆ ಬಂದು ಇಳಿದಿರುವನು ಎಂದು ನನ್ನ ದಾಸಿಯೊಬ್ಬಳು ಬಂದು ಹೇಳಿದ್ದರಿಂದ ಹೇಗಾದರೂ ಮಾಡಿ ಅವರನ್ನು ಕರೆಸಿ ಅವರನ್ನು ವಶ ಮಾಡಿಕೊಂಡು ನನ್ನ ರಾಜ್ಯ ಮಂದಿರಕ್ಕೆ ಹೋಗಬೇಕೆಂದು ನಾನು ಇಲ್ಲಿ ಬಂದು ನಿಂತಿರುವೆನು ನೋಡಮ್ಮ. ಅಲ್ಲ ಅಯ್ಯವ, ಇದ ಊರಿಗೆ ಬಂದಿದ್ದ ಜರ ಆದ್ರ ಯಾವ ಮಠದಾಗ ಇಳಿದಾನಂತಮ್ಮ? ಅಮ್ಮ ದೂತೆ, ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲವಂಗಲ ತಾಲೂಕು ಇರುವುದಿಲ್ಲಮ್ಮ. ಆ ಬೈಲವಂಗಲ ತಾಲೂಕಿನಲ್ಲಿ ಸುಕ್ಷೇತ್ರ ಪವಿತ್ರವಾದ ಆನಿಗೋಳ ಗ್ರಾಮ ಎಂಬ ಒಂದು ಊರು ಇದೆ. ಆ ಊರಿನಲ್ಲಿ ಪವಿತ್ರವಾದಂತಹ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನ ಇದೆ ಅಮ್ಮ. ಆ ದೇವಸ್ಥಾನದಲ್ಲಿ ಬಂದು ಇಳಿದಿರುವನಂತೆ ನೋಡಮ್ಮ. ಬಿಡ ನಮ್ಮ ಬಿಡ, ಅವನ ಮೂರು ಚಂಜಿಲ ಚಜಕ ನೀಡಿಸಿಕೊಂಡು ಹೋಗ್ಯಾನ, ಬಂದಾಗ್ಬೇಕಾದ್ರೆ ತೋರಿಸ್ತಾನೆ ಬಾಯಿಲ್ಲ ಅವನು. ಅಮ್ಮ ಅಮ್ಮ, ನೀನು ಆತನನ್ನು ಅಷ್ಟೊಂದು ಕೀಳವಾಗಿ ತಿರಸ್ಕಾರ ಮಾಡಬೇಡಮ್ಮ. ನೀನು ಹೇಳಿದಲ್ಲಮ್ಮ ಸನ್ಯಾಸಿ ಅಂತ, ಅಮ್ಮ ಆ ಸನ್ಯಾಸಿಯನ್ನೇ ನಾನು ಲಗ್ನವಾಗುವೆನಮ್ಮ. ಅವ್ವ, ಆ ಸನ್ಯಾಸಿನ ಲಗ್ನ ಆಗಿ ಏನ್ ಬಳ್ಕೊಳಕ್ ಇದೆ? ಆ ತಾಯಿ ಮಾತ್ಯಾರ ಮಾಡ್ಕೋ, ದಾಡ ನಾ ಇಲ್ಲಿ ತೋರಿಸ್ತಾನೆ ಅವನಾರು ಮಾಡ. ಅಮ್ಮ ದೂತಿ, ನೀನು ಹೇಳಿದಾಗ ಆತನು ಸನ್ಯಾಸಿ ಅಲ್ಲ, ನೀನು ಆ ಸನ್ಯಾಸಿಯನ್ನು ನನಗೆ ವಶವಾಗುವಂತೆ ಮಾಡಿಕೊಟ್ಟರೆ ಅಮ್ಮ ನಾನು ನಿನಗೆ ಒಂದು ಚಂದ್ರಹಾರವನ್ನು ಕಾಣಿಕೆಯಾಗಿ ಕೊಡುವೆನಮ್ಮ. ಹೌದಮ್ಮ. ಒಳ್ಳೇದವ, ಆ ಚಂದ್ರಹಾರ ನಾ ತೋರಿಸ್ತಾನ. ಅಮ್ಮ ದೂತೆ, ಈ ಚಂದ್ರಹಾರವನ್ನಾದ್ರೂ ತೆಗೆದುಕೋ. ಅಯ್ಯವ್ವ. ಅಲ್ಲದೆ ಈ ಬನಾಸಿ ಅಂಗಿಯನ್ನು ತೆಗೆದುಕೋ. ಒಳ್ಳೆ. ಮತ್ತು ಜರತಾರಿ ಪಟಕ ತೆಗೆದುಕೋ. ಈ ಕರಿ ಹೆಂಚಿನ ದೋತರವನ್ನು ತೆಗೆದುಕೊಂಡು ಹೋಗು. ಇವುಗಳೆಲ್ಲವನ್ನು ಆತನಿಗೆ ಈ ಊರಿನ ಬನವಾಸಿ ಪಟ್ಟಣದ ಮಮಕಾರ ರಾಜನ ಮಗಳಾದ ಮಾಯಾದೇವಿಯು ನಿನಗೆ ಕಾಣಿಕೆಯನ್ನಾಗಿ ಕೊಟ್ಟಳೆಂದು ತಿಳಿಸಿ ಆತನು ಧರಿಸಿಕೊಂಡಂತ ಕ್ಯಾವಿ ಅರಿವಿಗಳನ್ನು ಎಲ್ಲ ಕಳಿಸಿ ನಾನು ಕೊಟ್ಟಂತ ಈ ಬೆಲೆಯುಳ್ಳ ವಜ್ರ ಆಭರಣಗಳನ್ನು ಹಾಗೂ ಒಳ್ಳೆಯ ವಸ್ತ್ರಗಳನ್ನು ಧರಿಸಿಕೊಂಡು ಮೋಜಿನಿಂದ ನನ್ನ ರಾಜ್ಯ ಮಂದಿರಕ್ಕೆ ಬರಬೇಕೆಂತಲೂ ತಿಳಿಸಿ. ಅಮ್ಮ ಇದು ಅಲ್ಲದೆ ಮತ್ತು ನಿನ್ನನ್ನು ಬಯಸುತ್ತಾಳೆಂತಲೂ ಬೇಗನೆ ತಿಳಿಸಮ್ಮ. ಅವ ನಮಗೆ ತಿಳಿಸಾಕನು ಆಗೋಲ್ಲ, ನಾ ಬಯಸ್ತಾನೆ ಅಂತ ಹೇಳಾಕನು ಆಗೋದಿಲ್ಲ, ನಾ ಕೈ ಮಾಡಿ ತೋರಿಸ್ತಾನೆ, ನೀನ ಹೋಗಿ ತ್ಯಾಕಿ ಅದು ಹಿಡ್ಕೊಬೇಕು ನೋಡಮ್ಮ. ಅಮ್ಮ ದೂತೆ ಅಷ್ಟೇ ಮಾಡು. ಅವ ಇವನ ಏನಂಗರ? ಹಾ ದೂತೆ, ಇವನೇ ನೋಡ. ಹೌದಾ? ಹೌದಮ್ಮ. ಏನ್ ಮಾಡ್ತೀನಿ ನೋಡವ. Thank you. ಸುಂದರ, ನೀನು ಯಾರು ಮತ್ತು ನಿನ್ನ ದೇಶ ಯಾವುದು ಮತ್ತು ನಿನ್ನ ಹೆಸರೇನು? ಇದೇ ಈಗ ಮಕ ಮೀಶ ಒತ್ತಿ ಬರುತ್ತಿರುವ ಈ ಹೊಸ ಪ್ರಾಯದಲ್ಲಿ ಕುಸುಮ ಗಂಧೀರ ಕೂಡ ಕುಸುಮೋಜಿನಿಂದ ವಿಳಾಸ ಸುಖ ಭೋಗ ಅನುಭವಿಸುವುದನ್ನು ಬಿಟ್ಟು ಈ ಸನ್ಯಾಸಿ ವೇಷವನ್ನು ಏನು ಕಾರಣ ಧಾರಣ ಮಾಡಿರುವಿ? ಏಕೆ ನಿನಗೆ ಪ್ರಯತ್ನಪಟ್ಟು ಹೆಂಡತಿಯನ್ನು ಮಾಡಲಿಕ್ಕೆ ನಿನಗೇನು ತಂದೆ ತಾಯಿಗಳಿಲ್ಲವೇ? ಅಥವಾ ನಿನಗೆ ಲಗ್ನವನ್ನು ಮಾಡಿಕೊಳ್ಳಲಿಕ್ಕೆ ನನ್ನಂತಹ ಸುಂದರವಾದ ಕನ್ಯೆ ಏನಾದರೂ ನಿನಗೆ ಸಿಗಲಿಲ್ಲವೇ? ಸುಂದರ, ಈ ನಿನ್ನ ಪ್ರಾಯದ ಜೀವವನ್ನು ಏನು ಕಾರಣ ಮರಮರನೆ ಮರುಗಿಸುತ್ತಿರುವಿ? ಕೋಮಲಾಂಗ, ಸ್ವಲ್ಪ ನನ್ನ ಕಡೆ ತಿರುಗಿ ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳಬಾರದೆ. ವಿಚಿತ್ರವಾಣಿಯೇ ವಿಲಾಸವತಿಯೇ, ನೀನು ಯಾರು, ನಿನ್ನ ಹೆಸರು ಏನೆಂದು ನನ್ನನ್ನು ಕೇಳಿದೆಯಲ್ಲವೇ? ಹೌದು, ಕೇಳಿದೆನು. ನನಗೆ ಅಲ್ಲಮ್ಮ ಶಿವಯೋಗಿ ಅನ್ನುವರು. ನನಗೆ ತಂದೆ ತಾಯಿ ಲಗ್ನವನ್ನು ಮಾಡಿದ್ದಕ್ಕೂ ಅಲ್ಲ, ಮತ್ತು ನನಗೆ ಒಳ್ಳೆ ಹೆಂಡತಿಯು ಸಿಗದ್ದಕ್ಕೂ ಅಲ್ಲ. ಈ ಸನ್ಯಾಸಿಯ ವೇಷವನ್ನು ನಾನು ಧಾರಣ ಮಾಡಿದವನು ಅಲ್ಲ. ಈ ಸರ್ವ ದುಃಖಕ್ಕೆ ಹೆಂಡತಿಯ ಮೂಲ ಕಾರಣವಾಗಿರುವಳೆಂದು ಖಂಡಿತವಾಗಿ ತಿಳಿದು ನನಗೆ ಆ ಹೆಂಡತಿಯ ಅವಶ್ಯವೇ ಇಲ್ಲ. ಹೇ ಸುಂದರ, ಇಂಥ ಮರುಳತನವನ್ನು ನಿನಗೆ ಯಾರು ಕಲಿಸಿದರು? ಚೆನ್ನಿಗ ನಾರಿಯರು ಕೂಡ ಚಿನ್ನಾಟವಾಡತಕ್ಕಂಥ ಈ ಚಿನ್ನದಂಥ ಜನ್ಮವನ್ನು ಮಂಡಗೂಡಿಸುವ ಈ ಮೂರ್ಖತನದ ಬುದ್ಧಿಯನ್ನು ನಿನಗೆ ಯಾರು ಕಲಿಸಿದರು? ಈ ಎಳೆಯ ಬಾಳಿಯ ಸುಳಿಯಂತೆ ಇರುವ ಈ ಸುಕುಮಾರ ಶರೀರಕ್ಕೆ ಸುವಾಸಿತವಾದ ಎಣ್ಣೆಯನ್ನು ಹಚ್ಚಿ ಸುಖ ಪಡುವ ಕಾಲದಲ್ಲಿ ಸ್ಮಶಾನದಲ್ಲಿ ಬಿದ್ದು ಉರುಳಾಡುವ ಕತ್ತೆಗಿಂತಲೂ ಕಡಿಮೆಯಾಗಿ ಕಾಣುವ ಈ ಅಮಂಗಲ ಬೂದಿಯನ್ನು ಬಡಿದುಕೊಳ್ಳುವ ಬೋಧನೆಯನ್ನು ನಿನಗೆ ಯಾರು ಮಾಡಿದರು, ಯಾರು ಹೇಳಿದರು? ನೋಡು ಅಲ್ಲಮ್ಮ, ಎಣ್ಣೆ ಹಚ್ಚಿ ನುಣ್ಣಗೆ ತಿದ್ದಿ ತೀಡಿದರೆ ಜಂಬು ನೀರಲ ಹಣ್ಣಿಗಿಂತಲೂ ಜಲಫಲವಾಗಿ ಹೊಳೆಯುವ ಈ ನಿನ್ನ ಕೂದಲುಗಳು ಅಂದಗೆಟ್ಟಿದವು. ಹದವೆಲ್ಲ ತೀರಿ ಹೋದ ಹೆಣ್ಣು ಮಾರಿ ಮುದಿ ಜೋಗಿಗಳು ಮಾತ್ರ ಹೊತ್ತುಕೊಳ್ಳತಕ್ಕಂಥ ಈ ಕ್ಯಾವೆ ಅರಿವಿಗಳು ಚಂದ್ರನಿಗೆ ಮುಸುಕು ಹಾಕಿ ಆತನ ತೇಜವನ್ನೇ ಕೆಡಿಸಿದ ಗ್ರಹನಂತೆ ಚಂದ್ರನಕ್ಕಿಂತಲೂ ಮಿಗಿಲಾದ ಈ ನಿನ್ನ ಚೆನ್ನಿಗೆ ರೂಪವನ್ನು ಕೆಡಿಸಿರುವವು. ಅಲ್ಲಮ್ಮ ಚೆಲ್ಲು, ಇವುಗಳನ್ನು ಎಲ್ಲ ಕಳೆದು ಚೆಲ್ಲು. ತೆಗೆದು ಈ ಬನಾತಿ ಅಂಗಿಯನ್ನು ಹಾಕಿಕೋ ಮತ್ತು ಈ ಜರತಾರಿ ರುಮಾಲನ್ನು ಸುತ್ತಿಕೋ. ಪಂಚಗಚ್ಚಿಯನ್ನು ಹಾಕಿಕೊಂಡು ಮೋಜಿನಿಂದ ನನ್ನ ರಾಜ್ಯ ಮಂದಿರಕ್ಕೆ ನಡೆ. ಅಲ್ಲಿ ನಿನಗೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿಸುವೆನು. ಇದು ಅಲ್ಲದೆ ಆ ಸ್ವರ್ಗವೇ ಇಳಿದು ಬಂದು ನಿನ್ನ ಅಂಗೈಯಲ್ಲಿ ಕುಳಿತುಕೊಂಡಂತೆ ನಿನಗೆ ಬೇರೆ ಬೇರೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿಸುವನು ಬಾರೋ ನನ್ನ ರಾಜ. ಸತ್ಯ ಶಿವ ಶರಣರ ಮೇಲೆ ಇಂಥ ಹುಡುಗಾಟಿಕೆಯನ್ನು ನಡೆಸಲಿಕ್ಕೆ ನಿನಗೆ ನಾಚಿಕೆಯು ಬರುವುದಿಲ್ಲವೇ? ಈ ಸಂಸಾರ ಸುಖವೆಲ್ಲ ಸುಳ್ಳೆಂದು ತಿಳಿದು ಅದರ ಆಶವನ್ನೇ ಸಹ ಮೂಲವಾಗಿ ಅಳಿದು ಸಹಜಾಲ ಸುಖದಲ್ಲೇ ಸುಳಿದಾಡುತ್ತಿರುವ ಈ ಸುಜ್ಞಾನಿಗಳಿಗೆ ಇಂಥ ಈ ಸುಳ್ಳ ಸಂಸಾರವು ಇದು ಸರಿದೋರಬಲ್ಲದೆ? ಹೆಂಗಸರ ಜಾತಿಗೆ ಒಪ್ಪುವ ಮರ್ಯಾದೆಯನ್ನೇ ಮೂಲೆಯಲ್ಲಿ ಒಕ್ಕೊಟ್ಟು ಹುಟ್ಟಿರುವುದನ್ನೆಲ್ಲ ಕಳೆದು ಒಗೆದು ಉದೋ ಎಂದು ನಿಂತಿರುವ ದಂಡ ವೈಮಾಲಿನಿ, ನೀನು ಯಾರು? ದೂರ ಸರಿದು ನಿಂತು ಹೇಳು. ಕೋಮಲಾಂಗ, ಸುಳ್ಳು ತಿಳಿಯದೆ ನೀನು ಏಕೆ ಸಿಟ್ಟಾಗುವಿ? ನಾನು ಯಾರೆಂಬುದನ್ನು ನಿನಗೆ ಹೇಳಬೇಕಲ್ಲವೇ? ಹೌದು. ಏ ಅಲ್ಲಮ್ಮ, ನಾನು ಅಂತಿಂತ ಹೆಣ್ಣಲ್ಲ. ಈ ತೋರುವಂತಹ ಪ್ರಪಂಚವೆಲ್ಲ ನಾನೇ ನಾನಾಗಿ ನಿಂತಿರುವೆನು. ನನ್ನ ಹೆಸರು ಮಾಯಾದೇವಿ. ಈ ಕಾಣುವಂತಹ ಪ್ರಪಂಚವೆಲ್ಲ ನಾನೇ ನಾನಾಗಿ ಇರುವೆನು. ಏ ಅಲ್ಲಮ್ಮ, ನಾನು ನಾನಾಗಿ ನಿಂತಿರುವೆನು. ನೀ ಚಂದ್ರನಕ್ಕಿಂತಲೂ ಮಿಗಿಲಾದ ಈ ನಿನ್ನ ಚೆನ್ನಿಗೆ ರೂಪಕ್ಕೆ ನಾನು ಮನಸೋತು ನಿನ್ನನ್ನು ಲಗ್ನವಾಗಿ ಅವತಾರ ಸುಖಗಳಿಂದ ನಿನ್ನನ್ನು ಸಂತೋಷಬೇಕೆಂದು ಬಯಸಿ ಬಂದಿರುವೆನು. ಈ ಸುಕುಮಾರ ಶರೀರವನ್ನು ಏಕೆ ಮರಮರನೆ ನೀನು ಮರುಗಿಸುತ್ತಿರುವಿ? ಅಲ್ಲಮ್ಮ, ಅಷ್ಟಪುಷ್ಟವಾಗಿ ಅಷ್ಟ ಸುಖಗಳನ್ನು ಹೊಂದುವುದನ್ನು ಬಿಟ್ಟು ಗೆಡ್ಡೆ ಗೆಣಸುಗಳನ್ನು ಮತ್ತು ಈ ತೊಪ್ಪಲುಗಳನ್ನು ತಿಂದು ಈ ಶರೀರವನ್ನು ಯಾಕೆ ಕೆಂದಿಸುತ್ತಿರುವಿ? ತಿದ್ದು ಮಾಡಿದ ಗೊಂಬೆಯಂತೆ ಇರುವ ಈ ಹೆಣ್ಣಿನ ಕೂಡ ಗಾದಿಯಲ್ಲಿ ಮುದ್ದಾಡುವುದನ್ನು ಬಿಟ್ಟು ಬೂದಿಯಲ್ಲಿ ಒದ್ದಾಡುವುದು ಎಂಥ ನಿನ್ನ ಮೂರ್ಖತನವಿದು? ಏ ಅಲ್ಲಮ್ಮ, ಸ್ವಲ್ಪ ಸಕ್ಕರೆಯಂತೆ ಇಬ್ಬರು ಅಪ್ಪಿಕೊಂಡು ಈ ರತ್ನ ಖಚಿತವಾದ ಮಂಚದ ಮೇಲೆ ಹಾಯಾಗಿ ಇಬ್ಬರು ನಲಿದಾಡೋಣ ಬಾರು. ಎಲೆ ಹೆಣ್ಣೆ, ಯಾಕೆ ದೂರ ಸರಿದು ಹೋಗು. ನಿನ್ನ ಮಾರಿಯೇ ನನಗೆ ಬೇಡವೆಂದು ಹೇಳಿದರು ಇಲ್ಲದ ಬಣ್ಣದ ಮಾತುಗಳಲ್ಲಿ ಹೇಳುತ್ತಾ ನನ್ನ ಮೈ ಮೇಲೆ ಏರೇ ಬರುತ್ತಿರುವಿ. ಈ ಹೆಣ್ಣಿನ ಮಾಯದ ಬಲೆಯಲ್ಲೇ ಸಿಕ್ಕು ಅನೇಕ ಥರದ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿರುವ ಈ ನರ ಮನುಷ್ಯರಿಗೆಲ್ಲ ಈ ಮಾಯದ ಬಲೆಯನ್ನು ಬಿಚ್ಚಿಕೊಳ್ಳುವ ರಹಸ್ಯವನ್ನು ಅವರಿಗೆ ಬೋಧಿಸಿ ಅವರನ್ನು ಮಾಯಾ ಜಾಲದಿಂದ ಬಿಡುಗಡೆ ಮಾಡಿ ಅವಯವ ಕೊಟ್ಟ ಸಲುವುದಕ್ಕಾಗಿ ಈಗ ನಾನು ಅವತರಿಸಿ ಬಂದಿರಲು ಇವಳು ನನ್ನನ್ನು ಸಹ ತನ್ನ ಮಾಯಾ ಜಾಲದಲ್ಲಿ ಕೆಡವಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಿರುವಳು. ಎಲೆ ಹೆಣ್ಣೆ, ಈ ನಿನ್ನ ಬಣ್ಣದ ಬಲೆಗೆ ನಾನೆಂದೂ ಒಳಗಾಗತಕ್ಕವನಲ್ಲ. ಸುಜ್ಞಾನಿಗಳಿಗೆ ಈ ಹೆಣ್ಣು ಅಂದರೆ ಅದನ್ನು ಹೇಯವಾಗಿ ಕಾಣುತ್ತಿರುವರು. ಮರುಳಲ್ಲಮ್ಮ, ಹೆಣ್ಣಿಗೆ ಏನೆಂದು ನೋಡಿದೆ? ಎಲೆ ಮರುಳೆ, ಸುಜ್ಞಾನಿಗಳಿಗೆ ಮಾತ್ರ ಈ ಹೆಣ್ಣು ಅಂದರೆ ಅದನ್ನು ಹೇಯವಾಗಿ ಕಾಣುತ್ತಿರುವರು ಎಂದು ಹೇಳಿದನು. ಅಲ್ಲ ಅಲ್ಲಮ್ಮ ಅಲ್ಲ, ಈ ಹೆಣ್ಣು ಹೆಜ್ಜಾನಿಗಿಂತಲೂ ಸವಿಯಾಗಿರುವುದು. ಇದರ ಸುಖ ನೀನೇನು ಬಲ್ಲೆಯೋ? ಎಲೆ ನೀಚ ಮಾಯಿ, ದುಃಖ ರೂಪದ ಈ ಹೆಣ್ಣು ಆನಂದ ರೂಪವೆಂದು ಬಣ್ಣಿಸುತ್ತಿರುವ ಈ ನಿನ್ನ ಭಟಾರಿತನಕ್ಕೆ ನನ್ನಲ್ಲಿ ಬೆಲೆಯೇ ಇಲ್ಲ. ಅಲ್ಲಮ್ಮ, ಅಷ್ಟು ಇಷ್ಟು ಸವಿ ಎಂದು ಕೇಳುತ್ತಿರುವಿಯಲ್ಲ. ಹೌದು, ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಿ ನೋಡಿದರೆ ಇದು ಹೆಣ್ಣಲ್ಲ, ಕಲ್ಪವೃಕ್ಷದ ಹಂಡಾಗಿರುವುದು. ಸಕ್ಕರೆಯನ್ನು ಬಿಟ್ಟು ಸವಿಯನ್ನು ಹುಡುಕಲು ತಿರುಗುವ ಮರುಳನಂತೆ ಸುಖದ ಸುಗಿಯಾದ ಈ ಹೆಣ್ಣನ್ನು ಬಿಟ್ಟು ಇನ್ಯಾತರಲ್ಲಿ ನೀನು ಸುಖವನ್ನು ಹುಡುಕುವಿ ಹೇಳು? ಪೂರ್ಣವಾಗಿ ವಿಚಾರ ಮಾಡಿ ನೋಡಿದರೆ ಈ ಜಗತ್ತಿನಲ್ಲಿ ಹೆಣ್ಣು ಒಂದೇ ಅಂದರೂ ಆನಂದ ರೂಪವಾದ ವಸ್ತು. ಇಂತಹ ಆನಂದ ರೂಪವಾದ ಹೆಣ್ಣನ್ನು ಹೇಯವಾದ ರೂಪದಲ್ಲಿ ಕಾಣುತ್ತಿರುವುದು ಏ ನಿನ್ನ ಮೂರ್ಖತನದ ಮಾತಿಗೆ ಮರಕಟವು ನಡುಗಬಹುದಲ್ಲವೇ? ಎಲೆ ಬಲಿಗಾರತಿ, ಎಷ್ಟು ಬಣ್ಣವನ್ನು ಸುರಿಸುತ್ತಲಿರುವಿ! ಈ ಪ್ರಪಂಚದಲ್ಲೇ ನೀನು ಪ್ರತ್ಯಕ್ಷ ರಾಕ್ಷಸಿಯಾಗಿದ್ದು ಇದನ್ನು ಸಕ್ಕರೆಗಿಂತಲೂ ಸವಿ ಎಂದು, ಅಮೃತಗಿಂತಲೂ ಆನಂದವೆಂದು ಹೊಗಳುತ್ತಿರುವ ಈ ನಿನ್ನ ವೈಮಾಲಿತನಕ್ಕೆ ನನ್ನಲ್ಲಿ ಬೆಲೆಯೇ ಇಲ್ಲ. ಏ ಅಲ್ಲಮ್ಮ, ನಾನು ಬರೀ ಬಾಯಿಯಿಂದ ಬನಿಸುವಳೆ ಅಲ್ಲ, ಹೆಣ್ಣಿನಿಂದ ಆಗುವ ಆನಂದವನ್ನು ನಾನು ಸಾಕ್ಷಾತ್ ಸಿದ್ಧ ಮಾಡಿ ತೋರಿಸುತ್ತೇನೆ. ಅದಕ್ಕೆ ಈ ಸರ್ವ ಜನರು ಹೌದು ಎಂದು ಒಪ್ಪಿಕೊಂಡರೆ ಮಾತ್ರ ನೀನು ನನ್ನನ್ನು ಲಗ್ನವಾಗುವೆಯಲ್ಲ. ಹಾಗಾದ್ರೆ ಕೇಳು. ಹೇಳು. ಜಗದಿ ಆನಂದ ನಿಜದಿಂದ ನಾರಿ ಚಂದ, ನಿಜದಿಂದ ನಾರಿ ಚಂದ. ಹೆಣ್ಣಿನಿಂದ ಆಗುವ ಆನಂದವನ್ನು ತಿಳಿದು ನೋಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸುಂದರವಾದ ಹೆಣ್ಣನ್ನು ನೋಡಿದ ಕೂಡಲೇ ಮನಸ್ಸಿಗೆ ಆನಂದವು. ಅಲ್ಲಮ್ಮ ಪ್ರಭು ಸನ್ನಿವೇಶದ ಸನ್ನಾಟವನ್ನು ಬೈಲಹೊಂಗಲ ತಾಲೂಕಿನ ಆನೆಗುಡದ ಚನ್ನಯ್ಯ ಸಿದ್ದಯ್ಯ ಪೂಜಾರ್ ಮತ ಸಂಘಟನೆಯಿಂದ ಇದುವರೆಗೆ ಕೇಳಿದ್ರಿ. ಈಗ ಕೃಷಿ ಮಾಹಿತಿ. ಶಣಪ್ಪನ ಕುಮಾರ, ಓ ಮನೆಗೆ ಅದೆಯಲ್ಲಪ್ಪ, ನಾನು ನಿನ್ನ ನೋಡ್ಕೊಂಡು ಬಂದೆ. ಅಲ್ಲ ಕುಮಾರ, ಏನು ಮೊನ್ನೆ ಅದ ಒಂದು ವಾಟ್ಸಪ್ನ ಕಳಿಸಿದಲ್ಲ ಗೋವಿಂದೋಳ ಏನೋ ಹಿಂಗಾಗೆ ಅಂತ ಹೇಳಿ. ಹ್ಞೂ ಶರಣಪ್ಪಣ್ಣ, ನಿನಗೆ ಅದನ್ನ ಬಗ್ಗೆನ ಮಾತಾಡೋಣ ಅಂತ ಬಂದೆ. ಮೊನ್ನೆ ಮಳೆ ಹಚ್ಚಿ ಹೊಡಿತಲ್ಲಪ್ಪ, ಎಲ್ಲ ಇನ್ನೇನು ನಾವು ಗೊಂಜಾಳನ ಇದನ್ನ ಮಾಡ್ಬೇಕನ್ನೋದ್ರಾಗನ ನೋಡು ಎಲ್ಲ ಮಳೆಗೆ ಹಾಳಾಗ್ಬಿಟ್ಟ. ಹ್ಞೂ, ನೀನು ಅದಕ್ಕೆ ಹೆಂಗೆ ಗೊತ್ತನ್ನೋದು? ಈಗ ಭೂಮಿಯೊಳಗೆ ಸತ್ವ ಇಲ್ಲ ಅಂದ್ರೆ ಆಮೇಲೆ ನೀರು ಹಂಗೆ ಉಳಿತಂತ ತಿಳ್ಕೊ.